ಎಲ್ಲ ಕೂಡಿ ಅನುಭವದಡಿಗೆಯ ಅನುಭವದಡಿಗೆಯ ಅನುಭವದಡಿಗೆಯ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ವಿರತಿ ಎಂಬುವ ಮಾಡಿಯ ಒಟ್ಟು ವಿರತಿ ಎಂಬುವ ಮಡಿಯ ಮುಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ಶಿವ ವಿರತಿ ಎಂಬುವ ಮಡಿಯ ಮುಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ಅರಿವೆಂಬ ಬೆಂಕಿಯ ಕೋಟು ಮಹಾದೇವ ಅರಿವೆಂಬ ಬೆಂಕಿಯ ಕೋಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಅನುಭವದಡಿ ಅದಕ್ಕನುಭಾವಿಗಳು ಬಂದು ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಪರವೆಂಬ ಸಾಮಗ್ರಿ ಗೂಡಿ ಪರವೆಂಬ ಸಾಮಗ್ರಿ ಗೂಡಿ ಸಾರ ತರ ಮೋಕ್ಷವೆಂದೆಂಬ ಪಾಕವ ಮಾಡಿ ಸಾರ ತರ ಮೋಕ್ಷವೆಂಬುವ ಪಾಕವ ಮಾಡಿ ಹರಶರಣರು ಸವಿದಾಡಿ ಹರಸವಿದರು ಹರಶರಣರು ಸವಿದಾಡಿ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ಚರಣವ ಪಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಗಂಗಯ್ಯ ಮುನಿಗಳ ಸಂಗಮದೊಳು ಮಿಂದು ಗಂಗಯ್ಯ ಮುನಿಗಳ ಸಂಗಮದೊಳು ಮಿಂದು ಶೃಂಗಾಟದು ಪರ್ಯ ರಂಗ ಮಂಟಪದೊಳು ಶೃಂಗಾಟದು ಪರ್ಯ ರಂಗ ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಪ್ರಾಣ ಲಿಂಗ ಪ್ರಾಣಲಿಂಗ ಪೂಜೆಯ ಮಾಡಿರೋ ವರಭಕ್ತಿ ಜಲವ ನೀಡಿ ವರಭಕ್ತಿ ಜಲವ ನೀಡಿ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತಿಡಿ